ಆನ್ಲೈನ್ ವಂಚನೆ, ಲಕ್ಷಾಂತರ ರೂಪಾಯಿಗಳನ್ನು ವಂಚಿಸಿದ್ದಾರೆ. ಇದು ಏನ್ ನಡೆದಿದೆ ಅಮ್ಮ? ಕೆಳಮ್ಮ ಇಲ್ಲಿ. ನೀವು ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ವಂಚನೆಗಳಿಂದ ಹುಷಾರಾಗಿರಬೇಕು. ಬೇಗ ಇನ್ವೆಸ್ಟ್ಮೆಂಟ್ ಆಫರ್ ಬಂದರೆ ದೂರದಿಂದ ಓಡಿ ಹೋಗಿ ಬಿಡಿ ಅನ್ನ. ಓಹೋಹೋ, ಡಿಜಿಟಲ್ ಅರೆಸ್ಟ್ ಅಂತ ಧಮಕಿ ಬಂದರೆ 1900 ಗೆ ಬೇಗ ಕಾಲ್ ಮಾಡಿ. APK ಡೌನ್ಲೋಡ್ ಮಾಡಬೇಡಿ. ಫೋನ್ನ ವೈರಸ್ ಇಲ್ಲ ತುಂಬಬೇಡಿ. ಜ್ಞಾನವು ಮುಖ್ಯವಾಗಿದೆ, ನಮ್ಮ ಸುರಕ್ಷತೆ ಬಗ್ಗೆ ಗಮನ ಕೊಡಿ. ಸದಾ ಜಾಗರೂಕರಾಗಿರಿ. SBI ನೊಂದಿಗೆ ಸುರಕ್ಷಿತವಾಗಿರಿ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ, ಕೇವಲ 10% ಅನ್ನುವಂತಹ ಒಂದು ಸೂಚನೆ ಅದ. ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಒಣ ಪ್ರಖರವಾದಂತಹ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳಾಗಲಿ ಅಥವಾ ದಿನನಿತ್ಯದ ಚಟುವಟಿಕೆಗಳನ್ನಾಗಲಿ ಹಮ್ಮಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ತಜ್ಞವಾಣಿ ಇಂದಿನ ಈ ಕಾರ್ಯಕ್ರಮದೊಳಗ ಸಿರಿಧಾನ್ಯಗಳ ಬಳಕೆಯಿಂದ ರೋಗಗಳ ನಿಯಂತ್ರಣ ಕ್ರಮ, ಈ ಕುರಿತು ಧಾರವಾಡದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಲ್ಲಿ ಸಂಶೋಧನಾ ಅಧಿಕಾರಿಗಳಾದ ಅರುಣಾ ತಿಮ್ಮಾಪುರ್ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣ. ಮಾತುಕತೆಯನ್ನ ನಡೆಸಿಕೊಡುವವರು ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ತಮಗೆಲ್ಲ ಗೊತ್ತು, ಸಿರಿಧಾನ್ಯಗಳಿಂದ ನಮಗೆ ಒಳ್ಳೆ ಆರೋಗ್ಯ ಸಿಗ್ತದೆ ಅನ್ನುವಂತಹ ಮಾತು ಇದು ನಮ್ಮೆಲ್ಲರ ಅನುಭವ ಕೂಡ ಹೌದು. ಹಿಂದೆ ನಮ್ಮ ಹಿರಿಯರು ಕೂಡ ಇದೇ ಸಿರಿಧಾನ್ಯಗಳ ಮೇಲೆ ತಮ್ಮ ಜೀವನ ಸಾಗಿಸ್ತಾ ಇದ್ರು. ಆದರೆ ಕಾಲದ ಮಹಿಮೆಯಿಂದಾಗಿ ನಾವು ಸಿರಿಧಾನ್ಯಗಳನ್ನ ಬಿಟ್ಟು ಆಧುನಿಕ ಜೀವನವನ್ನು ನಡೆಸ್ತಾ ಹೊಸ ಹೊಸ ರೋಗಗಳನ್ನ ನಾವು ನಮ್ಮ ಮೈ ಮೇಲೆ ತಂದುಕೊಳ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದೊಳಗ ಮತ್ತೆ ನಮಗೆ ಸಿರಿಧಾನ್ಯಗಳು ವರವಾಗಿ ಪರಿಣಮಿಸುವಂತಹ ಕಾಲ ಸನ್ನಿಹಿತವಾಗಿದೆ ಅಂತ ಹೇಳಬಹುದು. ಸಿರಿಧಾನ್ಯಗಳನ್ನ ಬಳಸುವುದರಿಂದ ನಮ್ಮ ಅನೇಕ ಲೈಫ್ ಸ್ಟೈಲ್ ರೋಗಗಳೇನದಾವ ಅವುಗಳನ್ನ ನಾವು ಕಡಿಮೆ ಮಾಡಿಕೊಳ್ಬಹುದು, ನಿವಾರಣೆ ಮಾಡಿಕೊಳ್ಬಹುದು, ಆಮೇಲೆ ಒಂದು ಆರೋಗ್ಯಪೂರ್ಣವಾದಂತಹ ಜೀವನವನ್ನ ನಡೆಸಬಹುದು. ಈ ನಿಟ್ಟಿನೊಳಗೆ ನಾವು ಇವತ್ತ ನಮ್ಮ ಚರ್ಚೆಯನ್ನ ಮಾಡೋಣ. ಈ ವಿಷಯಗಳ ಬಗ್ಗೆ ನಮಗೆ ತಿಳಿಸಿಕೊಡುವುದಕ್ಕೆ ಇವತ್ತ ನಮ್ಮ ಜೊತೆಗೆ ಧಾರವಾಡದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಲ್ಲಿ ಸಂಶೋಧನಾ ಅಧಿಕಾರಿಯಾಗಿರುವಂತಹ ಅರುಣಾ ತಿಮ್ಮಾಪುರ ಅವರು ನಮ್ಮ ಜೊತೆಗಿದ್ದಾರೆ. ಅರುಣಾ ತಿಮ್ಮಾಪುರ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ತಾವು ಹಿಂದೆ ಧಾರವಾಡದ SDM ಮೆಡಿಕಲ್ ಕಾಲೇಜ್ನೊಳಗ ಡೈಟಿಷಿಯನ್ ಆಗಿ ಕೂಡ ಕೆಲಸ ಮಾಡಿದ್ದೀರಿ, ಆಹಾರ ತಜ್ಞೆಯಾಗಿ ಕೂಡ ತಾವು ಕೆಲಸ ಮಾಡಿದ್ದೀರಿ, ಮತ್ತು ಸಿರಿಧಾನ್ಯಗಳ ಬಗ್ಗೆ ವಿಶೇಷವಾದಂತಹ ಅಧ್ಯಯನ ಕೂಡ ತಾವು ಮಾಡಿದ್ದೀರಿ. ಯಾವಾಗ ಕೃಷಿ ವಿಜ್ಞಾನ ಓದ್ತಾ ಇರುವಂತಹ ಸಂದರ್ಭದೊಳಗೆ ಇದರ ಬಗ್ಗೆ ಸಾಕಷ್ಟು ಸಂಶೋಧನೆ ಕೂಡ ತಾವು ಮಾಡಿದ್ದೀರಿ. ಈಗ ನಮ್ಮ ಆಧುನಿಕ ಜಗತ್ತಿಗೆ ಕಾಡ್ತಾ ಇರುವಂತಹ ರೋಗಗಳು ಎಲ್ಲರಿಗೂ ಗೊತ್ತಿರುವಂತಹದ್ದು, ಅದು BP ಇರಬಹುದು, ಶುಗರ್ ಇರಬಹುದು, ಬೇರೆ ಬೇರೆ ಏನು ಆರೋಗ್ಯದ ಸಮಸ್ಯೆಗಳು ಬಂದು ಇವತ್ತ ನಮ್ಮ ಜೀವನದೊಳಗ ಮಾತ್ರೆಗಳು ಇರಲಾರದೆ ದಿನಾನೇ ಹೊಂಡುದಿಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿ ಅದ. ಈ ನಿಟ್ಟಿನೊಳಗ ಸಿರಿಧಾನ್ಯಗಳು ಯಾವ ರೀತಿ ನಮಗ ವರವಾಗಿ ಪರಿಣಮಿಸಬಹುದು ಅನ್ನೋದ್ರ ಬಗ್ಗೆ ತಮ್ಮ ಅನುಭವಗಳನ್ನು ಹೇಳಬಹುದು. ಸರ್, ಡೈಟಿಷಿಯನ್ ಆಗಿ ನಾನು ವರ್ಕ್ ಮಾಡುವಾಗ ಡೈರೆಕ್ಟ್ ಪೇಷಂಟ್ ಗಳ ಜೊತೆಗೇನೆ ವರ್ಕ್ ಮಾಡ್ತಾ ಇದ್ದೆ. ಆ ಸಂದರ್ಭದೊಳಗ ನನಗ ಎಕ್ಸ್ಪೆರಿಮೆಂಟ್ ಮಾಡಕ್ ಬಹಳ ಅವಕಾಶ ಇತ್ತು. ಆಮೇಲೆ ಸಿರಿಧಾನ್ಯಗಳ ಹೆಂಗಂತಂದ್ರ ನಾವು ಯಾವ್ದೋ ವ್ಯಕ್ತಿಗೆ ರೆಫರ್ ಮಾಡಿದ್ರು ಸಹಿತ ಅದಕ್ಕೆ ಒಳ್ಳೆ ರಿಸಲ್ಟ್ ಕೊಡುವಂತಹ ಆಹಾರ ಆಗಿತ್ತು. ಹಿಂಗಾಗಿ ತುಂಬಾ ಸವಾಲ್ ಅಂತಾನು ಅನಿಸ್ಲಿಲ್ಲ. ಸೊ ಒಂದಿಷ್ಟು ಅನುಭವಗಳನ್ನ ಹೇಳ್ಬೇಕಂತಂದ್ರ, ಒಬ್ರು ರೋಣದ ಕಡೆ ಹೈಸ್ಕೂಲ್ ಶಿಕ್ಷಕರು, ಅವರು ಏನ ಮಾಡಿದ್ರು ಸಹಿತ ಎಷ್ಟು ಮೆಡಿಸಿನ್ ತಗೊಂಡ್ರು ಅವ್ರದ್ದು HbA1c ಅಂತ ಹೇಳ್ತೇವೆ ಸರ್, ಗ್ಲೈಕೋಸಿಲೇಟೆಡ್ ಹಿಮೋಗ್ಲೋಬಿನ್ ಅಂತ ಹೇಳಿ. ಸೊ ಅದು ಒಂದು ಶುಗರ್ ಅನ್ನು ಅಳೆಯುವಂತಹ ಒಂದು ಟೆಸ್ಟ್, ಅದು 12-13% ತನಕನೇ ಇರ್ತಿತ್ತು. ಸೊ ನನ್ನ ಹತ್ರ ಬಂದಾಗ ನಾನು ಬ್ಯಾಲೆನ್ಸ್ಡ್ ಡಯಟ್, ಆಮೇಲೆ ಅವರು ಶುಗರ್ ಕಡಿಮೆ ಮಾಡಕ್ ಏನೇನ್ ಡಯಟ್ ಹೇಳಬೇಕು ಅದನ್ನೆಲ್ಲ ನಾನು ಹೇಳಿದೆ. ಬಟ್ ಎಷ್ಟೇ ಪ್ರಯತ್ನ ಮಾಡಿದ್ರು 10% HbA1c ಇಂದ ಕೆಳಗಡೆ ಬರ್ತಲೇನೆ ಇರಲಿಲ್ಲ ಒಂದು ಪೇಷಂಟ್ ಮಾತ್ರ. ಆಮೇಲೆ ನಾ ಅವ್ರಿಗೆ ನೆಕ್ಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳಿ, ಸರ್ ಕಂಪ್ಲೀಟ್ ಆಗಿ ಸಿರಿಧಾನ್ಯದ ಡಯಟ್ ಅನ್ನ ನೀವು ಮಾಡ್ತಿರೇನು ಅಂತ ಹೇಳಿ ಕೇಳಿದೆ. ಸೊ ಅವರು ಖುಷಿಯಿಂದ ಒಪ್ಕೊಂಡ್ರು. ಆಮೇಲೆ ಆ ವ್ಯಕ್ತಿ ಇಷ್ಟು ಚೆನ್ನಾಗಿ ಅದನ್ನ ಫಾಲೋ ಮಾಡಿದ್ರು ಅಂತಂದ್ರೆ ಅವ್ರದ್ದು HbA1c ಲೆವೆಲ್ 7% ಗಿಂತ ಕಡಿಮೆ ಬಂದ್ಬಿಡ್ತು. ಹತ್ತಿದ್ದು ಸ್ಟಾರ್ಟಿಂಗ್ 13 ಇತ್ತು, ನಾರ್ಮಲ್ ಬ್ಯಾಲೆನ್ಸ್ ಡಯಟ್ ಮಾಡಿದಾಗ 10 ಬಂತು. ಅದಕ್ಕಿಂತ ಕೆಳಗಡೆ ಬರಲಿಲ್ಲ ಅಂದಾಗ ಕಂಪ್ಲೀಟ್ ಆಗಿ ಮಿಲೆಟ್ ಡಯಟ್ ಹೋದ್ರು. ಆಮೇಲೆ ಅವ್ರದ್ದು 7% ಗಿಂತ ಕಡಿಮೆ ಬಂತು. 7% ಅಂದ್ರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ವೆರಿ ಗುಡ್ ಕಂಟ್ರೋಲ್ ಅಂತ ಅಂದಂಗೆ. ಸೊ ಆ ತರ ಅವ್ರು ಯಾವ್ದೇ ಒಂದು ಸಮಾರಂಭಕ್ಕೆ ಹೋದಾಗ ಏನೇ ಮಾಡಿದ್ರು ಸಹಿತ ಅಲ್ಲಿ ಅವ್ರ ಬಾಯಿಂದನೇ ಬಂದಂತ ಒಂದು ವಾಕ್ಯ ಅಂದ್ರೆ ಆಯರ್ ಹಾಕ್ತಿದ್ನಿರಿ ಮೇಡಮ್, ಆದ್ರ ನಂದನ ಸಿರಿಧಾನ್ಯದ ಬುತ್ತಿನ ಕಟ್ಕೊಂಡು ಹೋಗ್ತಿದ್ದೆ ಅಂತ ಹೇಳಿ. ಅವ್ರು ಅಷ್ಟು ಸ್ಟ್ರಿಕ್ಟ್ ಡಯಟ್ ಮಾಡಿ ಕಂಟ್ರೋಲ್ ಮಾಡಿದ್ರು. ಆ ವ್ಯಕ್ತಿ ಆಮೇಲೆ ನನಗೆ ಸಿಗ್ಲೇನೆ ಇಲ್ಲ, ಅಷ್ಟು ಅವ್ರಿಗೆ ಕಂಟ್ರೋಲ್ ಮಾಡೋದು ತಮ್ಗೆ ಅರ್ಥ ಆಗ್ಬಿಡ್ತು. ಅಂದ್ರೆ ನಾವು ಆಹಾರದೊಳಗ ನಮಗೆ ನಾವೇ ಮಿತಿಯನ್ನ ಹಾಕೋಬೇಕು, ಅಂದಾಗ ಮಾತ್ರ ನಮಗೆ ಇದು ಸಾಧ್ಯದ ಅನ್ನುವಂತಹ ಮಾತು. ಈಗ ಸಿರಿಧಾನ್ಯಗಳು ಸಾಕಷ್ಟು ಇದರಿಂದ ನಮಗೆ ಆರೋಗ್ಯ ಸಿಗ್ತದ ತಾವು ಹೇಳುವ ಪ್ರಕಾರ. ಹೌದು. ಮತ್ತೆ ಅನುಭವಗಳು, ಮತ್ತೆ ಬೇರೆ ಬೇರೆ ಅನುಭವಗಳು ಕೋವಿಡ್ ಟೈಮ್ ಅಲ್ಲಿ ಇರುವಂತಹ ಅನುಭವಗಳಂತಂದ್ರೆ, ಬಹಳಷ್ಟು ಸಣ್ಣ ಏಜಿನ ಜನಗಳು ನನಗೆ ಕ್ಲೈಂಟ್ ಆಗಿ ಸಿಗ್ತಾ ಬಂದ್ರು. ಎಷ್ಟಂತಂದ್ರ 30-38-39 ಏಜ್ ಒಳಗಿನವ್ರನ್ನ ನನಗೆ ಸುಮಾರು ಜನ ಸಿಕ್ರು. ಒಂದ್ ಏನ್ ಗಮನಿಸಿದೆ ಅಂತಂದ್ರೆ, ಮೋಸ್ಟ್ ಆಫ್ ದೆಮ್ ಆರ್ IT ಪ್ರೊಫೆಷನಲ್ಸ್. ಮನೆಯಲ್ಲೇನೆ ಕೂತು ಕೆಲಸ ಮಾಡೋದು ಸ್ಟಾರ್ಟ್ ಆದ್ಮೇಲೆ ಓಡಾಟ ಕಡಿಮೆ, ಆಮೇಲೆ ಜೊಮ್ಯಾಟೊ ಸ್ವಿಗ್ಗಿಯಿಂದ ಆರ್ಡರ್ ಮಾಡಿ ಏನ್ ಬೇಕಾದ ತಿನ್ನೋದು, ಬಹಳಷ್ಟು ಅವ್ರ ಫುಡ್ ಚಾಯ್ಸಸ್ ಅಂತ ಏನ್ ಹೇಳ್ತೀವಿ, ಅವ್ರು ತರಿಸುವಂತಹ ಪದಾರ್ಥಗಳು ಜಂಕ್ ಫುಡ್ಗಳೇನೆ ಆಗಿದ್ವು. ಆಮೇಲೆ ಮೈದಾ ಬೇಸ್ಡ್ ಪಿಜ್ಜಾ ಅಂತದಾಗ್ಬೋದು, ಬರ್ಗರ್ ಅಂತದಾಗ್ಬೋದು, ಅಥವಾ ಇದನ್ನ ಬಿಟ್ರೆ ಕರೆದಂತ ಪದಾರ್ಥಗಳು ಮಂಚೂರಿ ಆತರ ಸ್ಟಾರ್ಟರ್ಗಳು ಇಂತ ತುಂಬಾನೇ ಜಾಸ್ತಿ ಆಗಿ ಅದರಿಂದನೇ ಆಗಿರ್ಬೋದು ಅಂತ ನಾನು ಅನ್ಕೊಂಡೆ. ಯಾಕಂದ್ರೆ ಇನ್ನೂ ಒಂದ್ ಏನಿದೆ ಅಂತಂದ್ರೆ, ಮೈದಾ ಏನು ಪ್ರೊಸೆಸ್ ಮಾಡ್ತಾರೆ ಇಂಡಸ್ಟ್ರಿಯಲ್ ಲೆವೆಲ್ ಅಲ್ಲಿ, ಅದು ಅಲೆಕ್ಸೋನ್ ಅಂತ ಹೇಳಿ ಒಂದು ಕೆಮಿಕಲ್ ಪ್ರೊಸೆಸಿಂಗ್ ಆಗ್ತಿತ್ತು ಸರ್. ಅದು ಅದು ತುಂಬಾ ಬೆಳ್ಳಗ ಮಾಡಿ ಅದನ್ನ ತುಂಬಾ ಸಾಫ್ಟ್ ಆಗಿ ಮಾಡುವಂತಹ ಒಂದು ಪ್ರೊಸೆಸ್. ಆ ಅಲೆಕ್ಸೋನ್ ಕೆಮಿಕಲ್ ಅನ್ನ ಇಲಿಗಳಿಗೆ ಪ್ರಯೋಗಶಾಲೆಯಲ್ಲಿ ಶುಗರ್ ಬರ್ಸಾಕ ಯೂಸ್ ಮಾಡ್ತಾರೆ ಸರ್ ಆ ಕೆಮಿಕಲ್. ಅದನ್ನ ಶುಗರ್ ಬರ್ಸಿ ಕಡೆಗೆ ಯಾವ ಮೆಡಿಸಿನ್ ಇಂದ ಶುಗರ್ ಕಂಟ್ರೋಲ್ ಆಗ್ತೈತೆ ಅಂತ ಹಾಗೆ ಮೆಡಿಸಿನ್ ಪ್ರಯೋಗ ಮಾಡ್ತಾರೆ. ಸೊ ಆ ಕೆಮಿಕಲ್ ಅನ್ನ ಡೈಲಿ ಅವ್ರ ಬಾಡಿ ಒಳಗ ಅದನ್ನ ಹಾಕೊಂಡು ಹೋದಂಗ್ ಸರ್ ಅದು ಮೈದಾ ದಿನಾ ತಿಂತ ಹೋದ್ರೆ. ಸೊ ಯಾರ್ಗನು ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಇನ್ನೂವರ್ಗನು, ಯಾಕೆ ತಿನ್ಬಾರ್ದು ಅಂತ ಹೇಳಿ, ಮೈದಾ ತಿನ್ಬೇಡ್ರಿ ಬೇಕರಿ ತಿನ್ಬೇಡ್ರಿ ಅಂತೇಳಿ. ಎಷ್ಟೋ ತಂದೆ ತಾಯಿಗಳು ಅವ್ರ ಮಕ್ಳು ಕಾಡಿಸ್ತಾರ ಅವ್ರನ್ನ ಸುಮ್ ಮಾಡ್ಬೇಕಂತ ಹೇಳಿ, ಈವ್ನಿಂಗ್ ಸ್ನಾಕ್ಸ್ ಆಗ್ಲಿ ಅಥವಾ ಅವ್ರ ಸ್ಕೂಲ್ ಹೋಗ್ಬೇಕಾದ್ರೆ ಡಬ್ಬಾದಲ್ಲಾಗ್ಲಿ ಕೇಕ್ ಹಾಕೋದು, ಬ್ರೆಡ್ ಹಾಕೋದು, ಅಥವಾ ಬೇರೆ ಬೇರೆ ಪಫ್ಸ್ ಅಂತದ್ದು, ಎಷ್ಟು ವೆರೈಟಿ ಆಫ್ ಬೇಕರಿ ಪ್ರಾಡಕ್ಟ್ ಈಗ ಅವೈಲೇಬಲ್ ಅದಾವ, ಇಂಥದನ್ನೆಲ್ಲ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಸರ್. ಇದೊಂದು ನಿಜವಾಗ್ಲೂ ಒಂದು ದುರಂತ. ಸೊ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಹೇಳ್ಬೋದು ಅಥವಾ ಜನಗಳ ಅರ್ನಿಂಗ್ ಕೆಪಾಸಿಟಿ ಕಾರಣನೋ, ಬಟ್ ಎಲ್ಲಾ ರೀತಿಯಿಂದ ಇದು ನಮ್ಮ ಒಂದು ಜೀವನ ಶೈಲಿ ಹಾಳು ಮಾಡೋದಕ್ಕೇನ ನಿಂತವ್ ಸರ್. ಈಗ ನೀವು ತಾಯಂದಿರಿಗೆ ಏನಾದರೂ ಇದ್ರ ಬಗ್ಗೆ ವಿಚಾರ ಮಾಡಿದ್ದೀರಿ, ಯಾಕೆ ಹಿಂಗಾಗ್ತಾ ಇದೆ ತಮ್ಮ ಮಕ್ಕಳಿಗೆ ಇಂಥ ಒಂದು ಆಹಾರವನ್ನು ಕೊಡುವಂತಹ ಒಂದು ನಿಟ್ಟಿನೊಳಗ, ಅವರು ಯಾಕೆ ಕಾಳಜಿ ವಹಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಏನಾದರೂ ಅವ್ರ ಜೊತೆಗೆ ಮಾತಾಡಿರಿ ಸರ್. ಒಂದು ಅವೇರ್ನೆಸ್ ಇಲ್ಲ ಸರ್ ಯಾಕೆ ಕೊಡಬಾರ್ದು ಅಂತ ಹೇಳಿ. ಇಂತ ಪದಾರ್ಥಗಳನ್ನು ಕೊಟ್ರೆ ಅವರು ಸ್ಟೇಟಸ್ ಸ್ವಲ್ಪ ಜಾಸ್ತಿ ಅಂತ ಅನ್ಕೊಳ್ಳೋ ಜನನು ಇದಾರೆ ಸರ್. ಬೇಕರಿಯಿಂದ ತರಿಸಿ ಹಾಕಿದ್ವಿ ಅಂತಂದ್ರೆ ಏನೋ ಹೊಸ ಪ್ರಾಡಕ್ಟ್ ಮಕ್ಕಳಿಗೆ ಹಾಕಿ ಕಳಿಸ್ದಂಗ ಅದನ್ನ ನೋಡಿ ಬೇರೆ ಮಕ್ಕಳು ಆಕ್ಚುಲಿ ಅಟ್ರಾಕ್ಟ್ ಆಗ್ತಾರೆ ಸರ್. ಅವ್ರು ಕೇಕ್ ತಂದ್ರು ಅಂತಂದ್ರೆ ನಾಳೆ ಇನ್ನೊಂದು ಮಗುನನು ಅದನ್ನ ನೋಡಿ ನನ್ನ ಡಬ್ಬಾಗನ್ನು ಕೇಕ್ ಹಾಕಂತ ಕೇಳ್ತೈತಿ. ಯಾವಾಗ ಚಪಾತಿ ಹಾಕಿದ್ದ ಡಬ್ಬಾಗಳು ವಾಪಸ್ ಬರಕ್ ಸ್ಟಾರ್ಟ್ ಆಗ್ತಾವ, ಪೇರೆಂಟ್ಸ್ ಒಂಥರ ಪ್ರೆಷರೈಸ್ ಆಗಿ ಅದನ್ನೇ ಚೇಂಜ್ ಮಾಡ್ಕೊಳ್ಳುವಂತಹ ಪರಿಸ್ಥಿತಿನೂ ಇದೆ. ಹಿಂಗಾಗಿ ಅವೇರ್ನೆಸ್ ಬಹಳ ಕಡಿಮೆ ಇದೆ ಸರ್. ಕೆಲವೊಂದಿಷ್ಟು ಶಾಲೆಗಳಲ್ಲಿ ಬೇಕರಿ ಪದಾರ್ಥಗಳನ್ನ ಬ್ಯಾನ್ ಮಾಡ್ಯಾರ. ಇದು ಒಂದು ಸ್ವಾಗತಾರ್ಹ ಒಂದು ನಡೆ. ಈ ತರದ ಎಲ್ಲಾ ಸ್ಕೂಲ್ ಒಳಗನು ಆಗ್ಬೇಕು ಸರ್. ಆಮೇಲೆ ತಾಯಂದ್ರೂ ಈಗ ಹೊರಗಡೆ ಹೋಗಿ ದುಡಿಯುವಂತಹ ವರ್ಕ್ ಕಲ್ಚರ್ ಜಾಸ್ತಿ ಆಗಿದೆ. ಸೊ ಅವ್ರಿಗೊಂದು ಟೈಮ್ ಕಡಿಮೆ ಆಗ್ತೈತಂತಾನು ಅವ್ರ ಅದನ್ನ ಬಳಸ್ತಾ ಇದಾರೆ ಸರ್. ಹಿಂಗಾಗಿ ಆಮೇಲೆ ಮಕ್ಕಳಿಗೆ ಬೇರೆ ಬೇರೆ ಏನ್ ಆಪ್ಷನ್ ಕೊಡಬಹುದು ಹೆಲ್ದಿ ಫುಡ್ ಒಳಗ ಅನ್ನೋದನ್ನು ಅವ್ರಿಗೆ ವಿಚಾರ ಮಾಡಕ ಇರುವುದಿಲ್ಲ ಗೃಹಿಣಿಯಾಗಿ. ಸೊ ಯಾವ್ದು ಈಸಿ ಆಗ್ತೈತಿ ಅವ್ರ ಟೈಮ್ ಯಾವ್ದು ಉಳಿತೈತಿ ಅದನ್ನ ನೋಡೋ ಸಲುವಾಗಿ ಈ ತರದ ಆಹಾರ ಪದ್ಧತಿಗೆ ಅವರು ಕಟ್ಟು ಬೀಳ್ತಾ ಇದಾರೆ ಸರ್. ಅಂದ್ರೆ ಯಾವ್ದು ಜಲ್ದಿ ಸಿಗ್ತದ ಅದನ್ನ ಕಟ್ಟಿ ಕೊಟ್ಟರಾಯ್ತು, ಪಟ್ಟಿ ತುಂಬಿದ್ರೆ ಸಾಕು ಅನ್ನುವಂತಹ ಒಂದು ಮಟ್ಟದೊಳಗ ನಾವು ಈಗ ಯೋಚನೆ ಮಾಡ್ತಾ ಇರೋದ್ರಿಂದ ಈ ಎಲ್ಲ ಸಮಸ್ಯೆಗಳು ಉದ್ಭವ ಆಗ್ತಾ ಇರುವಂತದ್ದು. ಹಂಗಾದ್ರೆ ಈಗ ಈ ಒಂದು ರೂಢಿ ತಪ್ಪಿಸೋದಕ್ಕ ಬಹಳಷ್ಟು ಶ್ರಮ ಪಡಬೇಕಾಗ್ತದ. ಯಾವ ಲೆವೆಲ್ದೊಳಗೆ ನಾವು ಅದರ ಬಗ್ಗೆ ವಿಚಾರ ಮಾಡಬೇಕು, ತಾಯಂದಿರಿಗೆ ತಿಳಿಸಬೇಕು, ಅಲ್ಲಿ ಸ್ಕೂಲ್ನೊಳಗೆ ಇದ್ರ ಬಗ್ಗೆ ಜಾಗೃತಿ ಮೂಡಿಸಬೇಕು, ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು. ಆಮೇಲೆ ಎಲ್ಲಿ ನೋಡೋದಲ್ಲೆಲ್ಲ ಇದು ನಮಗೆ ಕಂಡೇ ಕಾಣ್ತಾವ, ಹೊರಗಡೆ ಆಮಿಷಗಳು ಸಾಕಷ್ಟು ಕಾಣಿಸ್ತಾವ, ಸಾಕಷ್ಟು ಬೇಕರಿಗಳು ಕಾಣಿಸ್ತಾವ, ಬೇಕರಿ ಪ್ರಾಡಕ್ಟ್ಸ್ ಕಾಣಿಸ್ತಾವ. ಇಂಥ ಒಂದು ಸಂದರ್ಭದೊಳಗೆ ಯಾವ ರೀತಿ ಮಕ್ಕಳಿಗೆ, ಯಾಕಂತಂದ್ರೆ ಮುಂದಿನ ಫ್ಯೂಚರ್ ಅವರು ಮಕ್ಕಳು, ಅವರಿಗೆ ನಾವು ಒಳ್ಳೆ ಆರೋಗ್ಯ ಕೊಡೋದ್ರ ಕಡೆ ಈ ಸಿರಿಧಾನ್ಯಗಳ ಮೂಲಕ ನಾವು ಯಾವ ರೀತಿ ಪ್ರಯತ್ನ ಮಾಡಬಹುದು ಅಂತೀರಿ ಸರ್? ಸಿರಿಧಾನ್ಯ ಒಳಗ ಆಲ್ರೆಡಿ ಈಗ ಸ್ವಲ್ಪ 2023 ಮಿಲೆಟ್ ಇಯರ್ ಅಂತ ಹೇಳಿ ನಮ್ಮ ಪ್ರಧಾನಮಂತ್ರಿಯವರು ಅನೌನ್ಸ್ ಮಾಡಿದ್ಮೇಲೆ ಬಹಳಷ್ಟು ಜಾಗೃತಿ ಕಾರ್ಯಕ್ರಮಗಳನ್ನು ಆಗ್ಯಾವ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ನಾಗ. ಹಿಂಗಾಗಿ ಬಹಳಷ್ಟು ಜನಕ್ಕೆ ಈಗ ಅದರದ ಅವೇರ್ನೆಸ್ ಕ್ರಿಯೇಟ್ ಆಗಿತ್ತು ಸರ್. ಈಗ ಸೊ ಮೊದಲು ಏನಂತಿದ್ರು ಸಿರಿಧಾನ್ಯಗಳಿಗೆ ಅಂತಂದ್ರೆ ಬಡವರು ಊಟ ಮಾಡುವ ಆಹಾರ ಅಂತ ಹೇಳಿ, ಈಗ ಎಲ್ಲಾ ಶ್ರೀಮಂತರು ಹುಡುಕೊಂಡು ಹೋಗುವಂಗ ಪರಿಸ್ಥಿತಿ ಆಗಿತ್ತು ಸರ್ ಈಗ. ಸೊ ಅದು ಒಂದು ಒಳ್ಳೆ ನಡೆನೇನೆ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆಲ್ಲ ಬಿಸಿಬೇಳೆ ಬಾತ್ ತರದ್ದು, ಅಂತದೆಲ್ಲ ಪ್ರಾಡಕ್ಟ್ಸ್ ಗಳನ್ನ ಮಾಡೋದು, ಆಮೇಲೆ ಬಾಕ್ಸ್ಗೆ ಚಪಾತಿ ಕಟ್ಟುವಾಗನ ಗೋಧಿ ಪ್ರಮಾಣ ಕಡಿಮೆ ಮಾಡಿ ಸಿರಿಧಾನ್ಯದ ಚಪಾತಿಗಳು ಅಂತದನ್ನೆಲ್ಲ ನಾನು ಇನ್ಕಾರ್ಪೊರೇಟ್ ಮಾಡಬಹುದು ಸರ್. ಸಿರಿಧಾನ್ಯಗಳು ಮೇನ್ ಆಗಿ ಗ್ಲೂಟನ್ ಫ್ರೀ ಆಗಿರೋದ್ರಿಂದ ಜಿಗಿಟಿನ ಅಂಶ ಸ್ವಲ್ಪ ಕಡಿಮೆ ಅದಕ್ಕೆ. ಸೊ ಅದನ್ನ ಜಿಗಿಟ್ ಬರೋ ಸಲುವಾಗಿ ಸ್ವಲ್ಪ ಏನಾದ್ರೂ ಗೋಧಿ ಹಿಟ್ಟು ಹಾಕೊಂಡ್ರೂ ಪರವಾಗಿಲ್ಲ ಸರ್, ಬಟ್ ಮೈದಾ ಬಳಸಬಾರ್ದು. ಅಟ್ಲೀಸ್ಟ್ ಇಷ್ಟು ಮಾಡಿದ್ರೂ ಸಾಕು ಸರ್. ಬಹಳ ನಾವು ಮಿಲೆಟಿಯರ್ ಅಂತ ಹೇಳ್ಕೊಂಡು ಕಂಪ್ಲೀಟ್ ಆಗಿ ಅವ್ರ ಫುಡ್ ಅನ್ನ ಗೋಧಿ ಮತ್ತು ಅಕ್ಕಿ ಆಹಾರ ಪದ್ಧತಿ ಏನ್ ಈಗ ನೋಡ್ತಾ ಇದೀವಿ ಅದನ್ನ 100% ರಿಪ್ಲೇಸ್ ಮಾಡಕ್ ಆಗ್ಲಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಒಂದು 50% 25% ಮಾಡಿದ್ರು ಸಾಕು ಸರ್. ಎಷ್ಟೋ ಆರೋಗ್ಯದಲ್ಲಿ ಸುಧಾರಣೆ ಆಗ್ತೈತಿ. ಸೊ ಈ ತರದನ್ನೆಲ್ಲ ಮಾಡಿ ಮಕ್ಕಳ ಡಬ್ಬಾಗಲಿ ಅಥವಾ ಅವ್ರದೇ ತಾವು ಕೆಲಸಕ್ಕೆ ತಗೊಂಡು ಹೋಗೋ ಡಬ್ಬಾಗಳಲ್ಲಾಗ್ಲಿ ಈ ತರದ ಪದಾರ್ಥಗಳನ್ನ ಅವ್ರ ತಗೊಂಡು ಹೋಗಕ್ ಸ್ಟಾರ್ಟ್ ಮಾಡಿದ್ರೆ ಅವರೇ ತಮ್ಮ ಆರೋಗ್ಯದಲ್ಲಿ ಚೇಂಜಸ್ ಅನ್ನು ನೋಡ್ತಾರೆ. ಯಾಕಂದ್ರೆ ಇದರಲ್ಲಿ ಮಿನರಲ್ಸ್ ತುಂಬಾ ಚೆನ್ನಾಗಿದೆ ಸರ್, ಕಬ್ಬಿಣದ ಅಂಶ, ಆಮೇಲೆ ಮೆಗ್ನೇಶಿಯಂ, ಕ್ಯಾಲ್ಸಿಯಂ ಈ ತರದ್ದೆಲ್ಲ. ಸೊ ನಾವು ಹೆಣ್ಮಕ್ಳಲ್ಲಿ 40-45 ಆದ್ಮೇಲೆ ಮುಟ್ಟಿ ಅವಾಗ ನಿಲ್ತೈತಿ ಮೆನೋಪಾಸ್, ಅವಾಗ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಆಗ್ತಾ ಬರ್ತಾರೆ. ಸೊ ಈ ಸಿರಿಧಾನ್ಯ ಯೂಸ್ ಮಾಡೋದ್ರಿಂದ ಕ್ಯಾಲ್ಸಿಯಂ ಪ್ರಮಾಣ ಅವ್ರ ದೇಹದೊಳಗ ಮೇಂಟೈನ್ ಆಗಕ್ ಹೆಲ್ಪ್ ಮಾಡ್ತೈತಿ ಸರ್. ಇಲ್ಲಾಂತಂದ್ರೆ ಡೈಲಿ ಒಂದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ನುಂಗ್ಬೇಕಾಗ್ತೈತಿ, ಅದ್ರ ಬದಲಿಗೆ ಇದೆಷ್ಟೋ ಒಳ್ಳೆ ರಿಪ್ಲೇಸ್ಮೆಂಟ್. ಸೊ ಆ ತರ ಎಲ್ಲ ಅವರು ಮಾಡಿದಾಗ ಸುಸ್ತು, ಆಯಾಸ, ಸ್ವಲ್ಪ ನಡೆದ್ರೆ ಕೈಕಾಲು ನೋವು ಬರೋದು ಆ ತರ ಎಲ್ಲ ಕಡಿಮೆ ಆಗ್ತಾ ಬರ್ತದೆ ಸರ್. ಬೆಳಿಗ್ಗೆ ಎದ್ದಾಗಿಂದ ಎನರ್ಜಿ ರಾತ್ರಿ ತನಕನು ಅವ್ರಿಗೆ ಉಳಿಯಕ್ಕೆ ಇದು ಹೆಲ್ಪ್ ಮಾಡ್ತಾವ ಸರ್. ಸೊ ಇವೆಲ್ಲ ಸಣ್ಣ ಪುಟ್ಟ ಇರ್ತಾವ, ಯಾರು ಇದ್ರ ಬಗ್ಗೆ ಮಾತಾಡೋದೇನೆ ಇಲ್ಲ. ಸೊ ಹಿಂಗಾಗಿ ಸಿರಿಧಾನ್ಯಗಳನ್ನ ಬಳಸಿದ್ರೆ ಡೆಫಿನೆಟ್ಲಿ ಅವ್ರ ಎನರ್ಜಿ ಲೆವೆಲ್ ಒಳಗ ಎಲ್ಲಾದ್ರೊಳಗನು ಚೇಂಜ್ ಆಗ್ತೈತೆ ಸರ್. ಈಗ ಮನೆಯೊಳಗ ಗೃಹಿಣಿಯರಿಗೆ ಈ ಅಡಿಗೆ ಮಾಡೋದೇನು ಅಂತ ದೊಡ್ಡ ಸಮಸ್ಯೆ ಅಲ್ಲ, ಸಮಸ್ಯೆ ಆಗುದೇನೆ ಇಲ್ಲ ಸರ್. ಸ್ವಲ್ಪ ಅವ್ರು ಒಂದು ಅವ್ರದ್ದು ಫುಡ್ ಅಂದ್ರೆ ನಾವ್ ಹೇಳ್ತೇವಲ್ಲ ಆರ್ಟ್ ಅಂಡ್ ಸೈನ್ಸ್ ಅಂತ ಹೇಳಿ, ಸೊ ಒಂದ್ ಸ್ವಲ್ಪ ಕ್ರಿಯೇಟಿವ್ ಆಗಿ ವಿಚಾರ ಮಾಡಿದ್ರೆ ಅದು ಡೆಫಿನೆಟ್ಲಿ ಅವ್ರಿಗೆ ಸಾಧ್ಯ ಆಯ್ತು ಸರ್. ಅದು ಏನಿಲ್ಲ ಸರ್, ನಾವು ಗೋಧಿ ರವೆ ಉಪ್ಪಿಟ್ಟು ಮಾಡ್ತಿರ್ತೇವೆ ಅದ್ರ ಬದಲಿಗೆ ಸಿರಿಧಾನ್ಯದ ಉಪ್ಪಿಟ್ಟು ಮಾಡ್ರಿ. ಈಗ ಅವಲಕ್ಕಿ ಸಹಿತ ಸಿಗ್ತಾ ಇದಾವ್ ಸರ್. ಸೊ ನಾರ್ಮಲ್ ಅಕ್ಕಿ ಅವಲಕ್ಕಿ ಬದಲಿಗೆ ಬತ್ತದ್ದು ಸಿರಿಧಾನ್ಯದ ಅವಲಕ್ಕಿ ಉಪಯೋಗಿಸಬಹುದು. ಸೊ ಡೈಲಿ ಮಾಡುವಂತ ಇಂತ ಸಣ್ಣ ಪುಟ್ಟ ರೆಗ್ಯುಲರ್ ಉಪಯೋಗಿಸುವಂತ ಉಪ್ಪಿಟ್ಟು ಅವಲಕ್ಕಿಯಿಂದ ಹಿಡಿದು ಎಲ್ಲಾ ಪದಾರ್ಥಗಳನ್ನು ಸಹಿತ ಸಿರಿಧಾನ್ಯದೊಳಗೆ ಮಾಡಬಹುದು ಸರ್. ಅಂದ್ರೆ ತಿಂಡಿ ತಿನಿಸುಗಳಿಗೇನು ಕೊರತೆ ಇಲ್ಲ, ಒಂದು ಸರಿ ಸಿರಿಧಾನ್ಯದ ಪಾಕ ಸ್ಪರ್ಧೆ ಜಡ್ಜ್ ಆಗಿ ಹೋಗಿದ್ದೆ ಸರ್. ಅಲ್ಲಿ ಒಬ್ರು ಸಿರಿಧಾನ್ಯದ ಮೋಮೋಸ್ ಮಾಡಿದ್ರು. ಸೊ ಇಂಥವ್ ಏನು ಫ್ಯಾನ್ಸಿ ಸ್ನಾಕ್ ಐಟಮ್ ರೋಡ್ ಸೈಡ್ ಮೋಮೋಸ್ ಅಂತವೆಲ್ಲ ಸಿಗ್ತಾವ, ಪಾನಿಪುರಿ ಒಂದ್ ಅಂದ್ರೆ ಮಾಡಬಹುದು ಸರ್, ಡೆಫಿನೆಟ್ಲಿ. ಬಿಜಾಪುರದೊಳಗ್ ಒಂದು ಸಿರಿಧಾನ್ಯ ಹೋಟೆಲ್ ಇದೆ ಸರ್, ಮಲ್ಲಿಕಾರ್ಜುನ್ ಹಟ್ಟಿ ಅವರದು. ಸೊ ಅವರಲ್ಲಿ ಈ ಎಲ್ಲಾ ಪ್ರಯತ್ನಗಳನ್ನು ಅವ್ರು ಮಾಡ್ತಾ ಇದಾರೆ ಸರ್. ಆಮೇಲೆ ಇವನ್ ಧರ್ಮಸ್ಥಳ ಸಿರಿ ಸಂಸ್ಥೆ ಒಳಗನು ಸ್ವೀಟ್ಸ್ ಆಗ್ಲಿ ಚಕ್ಲಿ ಆಗ್ಲಿ ಇಂಥವ್ ಟೈಮ್ ಪಾಸ್ ಸ್ನಾಕ್ಸ್ ಟ್ರಾವೆಲ್ ಮಾಡ್ಬೇಕಾದ್ರೆ ಇಟ್ಕೊಂಡು ಹೋಗ್ತಿರ್ತೀವಲ್ಲ, ಸೊ ಅಂತದನ್ನು ಎಲ್ಲ ಸಿರಿಧಾನ್ಯದಿಂದ ರಿಪ್ಲೇಸ್ ಮಾಡಿದಾರೆ ಸರ್. ಸೊ ಎಲ್ಲಾ ನಾವು ತಿನ್ನುವಂತಹ ಬ್ರೇಕ್ಫಾಸ್ಟ್ ಐಟಮ್ಗಳು, ಆಮೇಲೆ ಮಧ್ಯಾಹ್ನದ ಊಟ, ರಾತ್ರಿ ಊಟ, ಇದಷ್ಟೇ ಅಲ್ಲದೆನೆ ಸಂಜೆ ತಿನ್ನುವಂತಹ ಕುರುಕಲ್ ತಿಂಡಿಗಳು, ಬೇರೆ ತಿಂಡಿಗಳು ಸಹಿತ ನಾವು 100% ಸಿರಿಧಾನ್ಯದಿಂದ ರಿಪ್ಲೇಸ್ ಮಾಡಬಹುದು ಸರ್. ಅಂದ್ರೆ ಈಗ ನಮಗೆ ಲಭ್ಯತೆ ಬಹಳ ಮುಖ್ಯ ಆಗ್ತದ, ಅವೈಲೆಬಿಲಿಟಿ ಇತ್ತು ಅಂತಂದ್ರೆ ಅದನ್ನ ನಾವು ತಗೋಬಹುದು. ಯಾವ್ದು ನಮಗೆ ಕಣ್ಣಿ ಕಾಣಿಸ್ತದಲ್ಲ ಅದನ್ನ ನಾವು ತಗೊಂಡ್ಬಿಡ್ತೀವಿ. ಒಂದ್ ವೇಳೆ ಅದು ಬೇಕಾದ್ರೂ ಸಹಿತ ನಮಗೆ ಇಲ್ಲ ಅಂತಂದಾಗ, ಕಾಣಿಸ್ಲಿಲ್ಲ ಅಂತಂದಾಗ ನಮಗ ಬೇರೆ ಆಪ್ಷನ್ ಉಳಿಯಂಗಿಲ್ಲ. ಇಂತಹ ಸಂದರ್ಭದೊಳಗ ಈಗಿನ ಮಟ್ಟಿಗೆ ಹೇಳೋದಾಯ್ತಪ್ಪ ಅಂತಂದ್ರೆ ಯಾವ ರೀತಿ ಲಭ್ಯತೆ ಅದ ಅಂತೀರಿ? ಸಿರಿ ಸಂಸ್ಥೆನ ಆಲ್ಮೋಸ್ಟ್ ಒಂದು 40 ಪ್ರಾಡಕ್ಟ್ಸ್ ನಷ್ಟು ಹೊರಗಡೆ ತಗೊಂಡ್ ಬಂದಿದ್ದಾರೆ ಸರ್. ಸೊ ಲಭ್ಯತೆ ಆಲ್ ಓವರ್ ಕರ್ನಾಟಕ, ಈಗ ಎಲ್ಲ ಕಡೆ ಮೇನ್ ಡಿಸ್ಟಿಕ್ ಇಂದ ಹಿಡಿದು ತಾಲೂಕಾ ಪ್ಲೇಸ್ ನಲ್ಲೆಲ್ಲಾ ಸಿಗ್ತಾ ಇದಾವೆ ಸರ್. ಇನ್ನು ಮುಂದಿನ ದಿನದೊಳಗ ಎಲ್ಲ ಹಳ್ಳಿ ಹಳ್ಳಿಗಳಿಗೂ ಸಿಗುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅದು ಒಂದು ಒಳ್ಳೆ ನಡೆ. ಮತ್ತೆ ಇನ್ನೂ ಒಂದಿಷ್ಟು ಹೊಸ ಹೊಸ ಪ್ರಾಡಕ್ಟ್ ಗಳನ್ನ ಸಹಿತ ಪ್ಲಾನಿಂಗ್ ಅಲ್ಲಿ ಇದೆ. ಸೊ ಅದೆಲ್ಲ ಬಂತು ಅಂತಂದ್ರೆ ಆಲ್ಮೋಸ್ಟ್ ಎಲ್ಲ ಏನು ಕಮರ್ಷಿಯಲ್ ಆಗಿ ಸಿಗುವಂತಹ ಕುರುಕಲ್ ತಿಂಡಿಗಳು ಅಥವಾ ಬೇರೆ ಬೇರೆ ಪದಾರ್ಥಗಳು, ಇನ್ಸ್ಟಂಟ್ ಫುಡ್ಸ್, ಈಗ ಬೆಂಗಳೂರಂತಹ ಐಟಿ ಸಿಟಿಯಲ್ಲಿ ಬೆಳಿಗ್ಗೆ ಅವರಿಗೆ ತಿಂಡಿ ಮಾಡಕ್ಕಾಗ್ಲಿ ಅಥವಾ ಬೇರೆ ಬೇರೆ ಪದಾರ್ಥ ತಯಾರು ಮಾಡಕ್ ಟೈಮ್ ಇರುವುದಿಲ್ಲ ಅಂತ ಅವ್ರಿಗೆಲ್ಲ ಇನ್ಸ್ಟಂಟ್ ಫುಡ್ಸ್ಗಳು ಸಿರಿಧಾನ್ಯದನ್ನ ಅವೈಲೇಬಲ್ ಇದಾವ ಸರ್ ಈಗ. ಸೊ ಆ ತರದನ್ನೆಲ್ಲ ಅವರು ಬಳಸ್ಕೊಳ್ಬಹುದು. ಆಹಾರವೇ ಔಷಧಿ ಆಗಬೇಕು ಅನ್ನುವಂತಹ ನಿಟ್ಟಿನೊಳಗ ಸಿರಿಧಾನ್ಯಗಳು ನಮಗೆ ಬಹಳಷ್ಟು ಸಹಾಯ ಮಾಡಬಹುದಂತಾರೆ. ಈಗ ತಮ್ಮ ಒಂದು ಅನುಭವದೊಳಗ ಯಾವ್ಯಾವ ಸಮಸ್ಯೆಗಳಿಗೆ ಈ ಸಿರಿಧಾನ್ಯಗಳು ಸರಳವಾಗಿ ನಮಗೆ ಉಪಾಯ ಕೊಡ್ತಾವಂತೀರಿ? ಸರ್, ಮೇನ್ ಅಂತಂದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಈಗಿನ ಟೈಮ್ಗೆ ನಾವು ಹೇಳ್ಬೇಕಂತಂದ್ರೆ ನಮ್ಮ ಕೆಟ್ಟ ಹೋದ ಜೀವನ ಶೈಲಿಯಿಂದನ ನಾವು ಬಹಳಷ್ಟು ರೋಗಗಳನ್ನು ಆಹ್ವಾನ ಮಾಡ್ಕೊಳ್ತಾ ಇದೀವಿ. ಸೊ ಆ ಎಲ್ಲ ತೊಂದರೆಗಳು ಸಹಿತ ಇದರಿಂದ ಶಮನ ಆಗ್ತೈತಿ. ಉದಾಹರಣೆಗೆ BP ಆಗ್ಬಹುದು, ಆಮೇಲೆ ಶುಗರ್ ಆಗ್ಬಹುದು, ಒಬೆಸಿಟಿ, PCOD, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವಂತಹದ್ದು, ಅದನ್ನೆಲ್ಲಾನು ಕಡಿಮೆ ಮಾಡಬಹುದು. ಇದರಿಂದ ಆಗುವಂತಹ ಬೇರೆ ಕಾಯಿಲೆಗಳು, ಹೃದಯ ಸಂಬಂಧಿ ಕಾಯಿಲೆಗಳು ಅಥವಾ ಇದರಿಂದ ಶುಗರ್ ಕಂಟ್ರೋಲ್ ಮಾಡದೆ ಹೋದಾಗ ಕಿಡ್ನಿ ತೊಂದರೆ ಆಗುವಂತ ಬೇರೆ ಬೇರೆ ಆರ್ಗನ್ ಡ್ಯಾಮೇಜ್ ಆಗುವಂತಹದ್ದು. ಸೊ ಇಂಥದನ್ನೆಲ್ಲ ನಾವು ಕಂಟ್ರೋಲ್ ಮಾಡಬಹುದು ಸರ್. ಆದ್ರೆ ಕಿಡ್ನಿ ತೊಂದರೆ ಆದಾಗ ಆಲ್ರೆಡಿ ಕಿಡ್ನಿ ಡ್ಯಾಮೇಜ್ ಆದ್ರೆ ಮಿನರಲ್ ರಿಚ್ ಆಗಿರುವಂತಹ ಸಿರಿಧಾನ್ಯಗಳನ್ನು ಬಳಸಬಾರ್ದು. ಅದು ನಿಮ್ಮ ಆಹಾರ ತಜ್ಞರ ಜೊತೆ ಆಮೇಲೆ ವೈದ್ಯರ ಜೊತೆ ಮಾತಾಡಿನೇ ಯಾವ ಪ್ರಮಾಣದಲ್ಲಿ ಸೇವಿಸಬೇಕಂತ ಹೇಳಿ ಅದನ್ನ ಒಂದು ಕಂಡೀಷನ್ ಒಳಗೆ ಮಾತ್ರ ನಾವು ಜಾಗರೂಕರಾಗಿರ್ಬೇಕು. ಅದ್ಬಿಟ್ಟು ಬಾಕಿ ಹೃದಯ ಸಂಬಂಧಿ ಬೇರೆ ಬೇರೆ ಎಲ್ಲ ಕಾಯಿಲೆಗಳಿಗನು ಸಹಿತ ನಾವು ಮನೆಯಲ್ಲೇ ಮಾಡಿ ತಗೊಳ್ಬಹುದು. ಆದಷ್ಟು ಯಾವ್ದಾದ್ರೂ ನಿಮ್ಗೆ ಹೆಲ್ತ್ ಕಾಂಪ್ಲಿಕೇಶನ್ಸ್ ಇತ್ತು ಅಂತಂದ್ರೆ ನಿಮ್ಮ ವೈದ್ಯರ ಹತ್ರ, ಆಹಾರ ತಜ್ಞರ ಹತ್ರ ಸಮಾಲೋಚನೆ ಮಾಡಿನೇ ಎಷ್ಟು ಪ್ರಮಾಣದಲ್ಲಿ ತಗೊಳ್ಬೇಕಂತ ತಿಳ್ಕೊಂಡು ತಿನ್ರಿ. ಒಂದು ಸಾಮಾನ್ಯವಾದಂತಹ ನಂಬಿಕೆ ಏನು ನಮ್ಮ ಜನರಲ್ಲಿ ಅಂತಂದ್ರೆ ಈ ಸಿರಿಧಾನ್ಯಗಳನ್ನ ಬಹಳಷ್ಟು ಬಳಸೋದ್ರಿಂದ ಡೈಜೆಷನ್ ಸರಿಯಾಗಿ ಆಗಂಗಿಲ್ಲ, ಹಾರ್ಡ್ ಆಗ್ತವ, ಒಂದ್ ಸ್ವಲ್ಪ ಹೊಟ್ಟೆಗೆ ಸಮಸ್ಯೆ ಆಗ್ತದ ಅನ್ನುವಂತ ಮಾತದ, ಅಂತವ್ರಿಗೆ ತಾವೇನ್ ಹೇಳ್ತೀರಿ? ಸರ್, ಸಿರಿಧಾನ್ಯಗಳು ಜನರಲ್ಲಿ ಅಂತಂದ್ರ ಕಡಿಮೆ ಪಾಲಿಶ್ ಇರುವಂತಹ ಸಿರಿಧಾನ್ಯಗಳನ್ನು ಉಪಯೋಗಿಸಿದಾಗ ನಾರಿನಂಶ ತುಂಬಾ ಜಾಸ್ತಿ ಇರ್ತಿತ್ತು ಸರ್. ಇದು ಅಕ್ಕಿ, ಈಗ ನಮಗೆಲ್ಲರಿಗೂ ಸಿಗುವಂತಹ ಅಕ್ಕಿ ಫುಲ್ ಪಾಲಿಶ್ ಆಗಿರೋದ್ರಿಂದ ಅದನ್ನ ತಿಂದಾಗ ಯಾವುದೇ ರೀತಿ ಸಮಸ್ಯೆಗಳು ಆಗುದಿಲ್ಲ. ಯೂಶಲಿ ಸಿರಿಧಾನ್ಯ ತಿಂದಾಗ ಆಗುವಂತದ್ದು ಲೂಸ್ ಮೋಷನ್ ಅಂತದಾಗಿರ್ಬೋದು ಅಥವಾ ಬೇರೆ ಬೇರೆ ತೊಂದರೆಗಳು, ಕೆಲವೊಂದು ಧಾನ್ಯಗಳನ್ನು ತಿಂದಾಗ ಬ್ಲೋಟಿಂಗ್ ಅಂದ್ರೆ ಹೊಟ್ಟೆ ಉಬ್ಬರ ಆ ತರದ್ದು ಎಲ್ಲ. ಸೊ ಇದನ್ನ ನೆನ್ಸಿ ನಾವು ಉಪಯೋಗಿಸಿದಾಗ ಈ ತರದ ತೊಂದರೆಗಳನ್ನ ನಾವು ದೂರ ಮಾಡಬಹುದು. ಆಮೇಲೆ ಕೆಲವೊಂದು ಧಾನ್ಯಗಳನ್ನ ಹೀಟ್ ಪ್ರೊಡ್ಯೂಸಿಂಗ್ ಅಂತ ಆಯುರ್ವೇದದ ಪ್ರಕಾರ ಹೀಟ್ ಪ್ರೊಡ್ಯೂಸಿಂಗ್ ಮತ್ತು ಕೋಲ್ಡ್ ಪ್ರೊಡ್ಯೂಸಿಂಗ್ ಅಂತ ಹೇಳಿ ಕ್ಯಾಟಗರಿ ಮಾಡ್ತಾರೆ ಸರ್. ಸೊ ಆ ಎಲ್ಲ ತೊಂದರೆಗಳನ್ನು ಸಹಿತ ನೆನೆ ಹಾಕೋದ್ರ ಮೂಲಕ ಕಡಿಮೆ ಮಾಡಬಹುದು. ಆ ರೀತಿ ಬಳಸಬೇಕು ಅಂದ್ರೆ ನೆನೆ ಹಾಕಿ ಅದನ್ನ ಬಳಸಬೇಕು. ಎಷ್ಟೊತ್ತು ನೆನೆ ಹಾಕಬೇಕಾಗ್ತದೆ ಸರ್? ಸರಿಸುಮಾರು ಒಂದು 6 ಗಂಟೆಯಿಂದ 8 ಗಂಟೆ. ಈಗ ಬೆಳಿಗ್ಗೆ ನಾವು ತಿಂಡಿ ಮಾಡಕ್ ನಾವು ಬೆಳೆಸ್ತಾ ಇದೀವಿ ಅಂತಂದ್ರೆ ರಾತ್ರಿ ನೆನೆ ಹಾಕ್ರಿ, ರಾತ್ರಿ ಅಡಿಗೆ ಬಳಸ್ತಾ ಇದೀರಿ ಅಂತಂದ್ರೆ ಬೆಳಿಗ್ಗೆ ನೆನೆ ಹಾಕ್ರಿ. ಅಂದ್ರೆ ಅದನ್ನ ನಾವು ಪ್ಲಾನ್ ಮಾಡ್ಕೊಂಡ್ರೆ ಸಾಕು ಸರ್. ಸ್ವಲ್ಪ ದಿವಸ ಅಷ್ಟೇ ರೂಢಿ ಬೀಳೋ ತನಕ ಅಷ್ಟೇ ಅಷ್ಟೇ, ಮುಂದೆಲ್ಲ ಸರಳ ಆಗಿ ಸರಳ ಆಗ್ತೈತಿ. ಏನಿವೆ ನಾವು ದೋಸೆ ಇಡ್ಲಿ ಎಲ್ಲ ಮಾಡಿದ್ವಿ ಅಂತಂದ್ರ ನೆನೆ ಹಾಕಿನ ಮಾಡ್ತಿರ್ತೇವೆ. ಅದೇ ರೀತಿ ನಾರ್ಮಲ್ ಅಕ್ಕಿ ಅನ್ನ ಮಾಡ್ಬೇಕಂತಂದ್ರೂ ನೆನೆ ಹಾಕಿ ಮಾಡಿದ್ರೆ ಮುಗಿದೋಯ್ತು. ಈಗ ನಿಮ್ಮ ಒಂದು ಫೀಡ್ ಬ್ಯಾಕ್ ಪ್ರಕಾರ ಈಗ ಜನರು ಹೇಳುವಂತದ್ದು ಸಾಮಾನ್ಯವಾದಂತಹ ಈಗ ನಾವೇನು ಫಾಲೋ ಮಾಡ್ತಾ ಇದೀವಿ ನಮ್ಮ ಒಂದು ನಮ್ಮ ಊಟದ ಪದ್ಧತಿ ಏನದ ಅದಕ್ಕೂ ಆಮೇಲೆ ಈ ಸಿರಿಧಾನ್ಯಗಳ ಊಟಕ್ಕೂ ವ್ಯತ್ಯಾಸ ಏನು ಅವರು ಗಮನಿಸ್ತಾ ಇದ್ದಾರಂತೆ. ಆಕ್ಚುಲಿ ಸಿರಿಧಾನ್ಯಗಳು ಹೇಳ್ಬೇಕಂತಂದ್ರ ನಮ್ ಬಹಳ ಹಳೆ ಕಾಲದಿಂದಲೂ ನಮ್ಮ ಆಹಾರ ಪದ್ಧತಿ ಒಳಗೆ ಇರುವಂತದ್ದು. ನಾಗರಿಕತೆ ಸ್ಟಾರ್ಟ್ ಆದಾಗಂತಾನೆ ಹೇಳ್ಬೋದು ಸರ್, ಹರಪ್ಪ ಮತ್ತು ಮೆಹೆಂಜೋದಾರು ನಾಗರಿಕತೆ ಸ್ಟಾರ್ಟ್ ಆದಾಗೇನೆ ಅವರು ಸಹಿತ ಸಿರಿಧಾನ್ಯ ಬೆಳೆಸ್ತಾ ಇದ್ರು. ಆದ್ರೆ ಹಸಿರು ಕ್ರಾಂತಿ ಯಾವಾಗ ಸ್ಟಾರ್ಟ್ ಆಯ್ತು ಅವಾಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇದೆಲ್ಲ ಆಗಿ ನಮ್ಗೆ ಅಕ್ಕಿ ಮತ್ತು ಗೋಧಿ ಬಳಸುವಂತಹ ಪ್ರಮಾಣಗಳು ಜಾಸ್ತಿ ಆಗೋಯ್ತು. ಈಗ ನಾವು ಸಣ್ಣವರಿದ್ದಾಗ ಜೋಳ ರಾಗಿ ಆಮೇಲೆ ಬೆಳಗಾವ್ ಭಾಗದೊಳಗ ಒರೆದಕ್ಕಿ ಅಂತ ಹೇಳಿ ಸಿಗ್ತಾ ಇತ್ತು. ಬಾಳ ಅಂದ್ರ ನವಣಕ್ಕಿ ಹುರಕ್ಕಿ ಒಳಗಿ ಮಾಡೋ ಟೈಮ್ ಒಳಗ ಶೀಗಿ ಉಣಿ ಅಂತದೆಲ್ಲ ಬಂದಾಗ ನವಣಕ್ಕಿ, ಇಲ್ಲ ಅಂತಂದ್ರ ಸಂಕ್ರಾಂತಿ ಟೈಮ್ ಬಂದಾಗ ಸಜ್ಜಿ ರೊಟ್ಟಿ. ಇಷ್ಟ ಬಿಟ್ರೆ ರೆಗ್ಯುಲರ್ ಆಗಿ ನಾವು ಉಪಯೋಗಿಸ್ತಾನೆ ಇರಲಿಲ್ಲ ನಾವು ಚಿಕ್ಕವರಿದ್ದಾಗಿಂದ. ಸೊ ನಾವು ಹಳೆ ಊಟನ ಮರಿತಾ ಬರ್ತಾ ಇದೀವಿ ಸರ್. ಸೊ ಅದನ್ನ ಈಗ ಮಿಲೆಟ್ ಇಯರ್ ಸ್ಟಾರ್ಟ್ ಆದ್ಮೇಲೆ ಎಲ್ಲರೂ ಮತ್ತೆ ವಾಪಸ್ ನೆನಪು ಮಾಡ್ಕೊಳ್ಳೋಂಗಾಯ್ತು. ಅವಾಗ ಎಲ್ಲ ಹಳೆ ಅಧ್ಯಯನಗಳು ಸಂಶೋಧನೆಗಳನ್ನ ತೆಗೆದು ನೋಡಿದಾಗ ಈಗ ಧಾನ್ಯಗಳೆಲ್ಲ ನಮ್ಮ ಹಳೆ ಧಾನ್ಯಗಳೇ ಅಂತ ಹೇಳಿ. ಸೊ ಹಿಸ್ಟ್ರಿ ರಿಪೀಟ್ಸ್ ಅಂತ ಹೇಳ್ತಾರಲ್ಲ ಸರ್, ಸೊ ಆ ರೀತಿ ಆಹಾರದೊಳಗ ಹಿಸ್ಟ್ರಿ ಏನಿತ್ತು ಅದು ರಿಪೀಟ್ ಆಗ್ತಾ ಇದೆ ಸರ್ ಈಗ ಹಂಗ. ಸೊ ಬಹಳ ಡಿಫ್ರೆನ್ಸ್ ಅಂತ ಏನಿರುವುದಿಲ್ಲ ಸರ್. ಸಿರಿಧಾನ್ಯಕ್ಕೆ ಅದರದೇ ಆದ ಒಂದು ರುಚಿ ಮತ್ತು ಒಂದು ಮಹತ್ವ ಇದೆ. ಆದ್ರೆ ಗೋಧಿ ಮತ್ತು ಅಕ್ಕಿ ಬಳಸಿ ನಾವು ಇದನ್ನ ಕಡಿಮೆ ರುಚಿ ಇದೆ ಅಂತ ಹೇಳಿ ನಾವು ಕೆಟಗರಿ ಮಾಡ್ತಾ ಇದೀವಿ. ಬಟ್ ಅದು ಕಡಿಮೆ ರುಚಿ ಅಂತ ಏನು ಇರುವುದಿಲ್ಲ ಸರ್. ಜೋಳದ ರೊಟ್ಟಿ ನಮ್ದು ಉತ್ತರ ಕರ್ನಾಟಕ ಭಾಗದ್ದು ಒಂದು ಸ್ಟೇಪಲ್ ಫುಡ್, ಡೈಲಿ ಊಟ ಮಾಡುವಂತಹ ಒಂದು ರೊಟ್ಟಿ. ಅದ ರುಚಿ ಇಲ್ಲ ಅಂತ ಹೆಂಗ್ ಹೇಳಕಾಗ್ತೈತಿ ಸರ್? ಅದರದ್ದು ರುಚಿ ಅದಕ್ಕೆ ಇರ್ತೈತಿ ಸರ್. ಅದು ಎಲ್ಲದಕ್ಕನು ಅದರದೇ ಆದ ಒಂದು ರುಚಿ ಇರ್ತದ, ಅದರದೇ ಆದಂತ ಒಂದು ಮಹತ್ವ ಇರ್ತೈತಿ. ಅದಕ್ಕೆ ಕಂಪೇರ್ ಮಾಡೋ ಬದ್ಲಿ ಅದರಿಂದ ನಮ್ಮ ದೇಹಕ್ಕೆ ಏನು ಒಳ್ಳೇದಿದೆ ಅದನ್ನ ನಾವು ತಿಳ್ಕೊಂಡ್ರೆ ಡೆಫಿನೆಟ್ಲಿ ಸಿರಿಧಾನ್ಯದ ಊಟ 100% ರಿಪ್ಲೇಸ್ ಮಾಡುವಲ್ಲಿ ನಾವು ಸಕ್ಸೆಸ್ ಆಗ್ತೇವೆ ಸರ್. ಅರುಣವ್ರೆ, ಈಗ ಒಂದು ಸಾಮಾನ್ಯವಾದಂತಹ ನಂಬಿಕೆ ಏನಿದೆ ಆಮೇಲೆ ಅದು ನಮ್ಗ ರೂಢಿಗತ ಆಗಿಬಿಟ್ಟದ ಆ ನಂಬಿಕೆ, ಏನು ಮಧುಮೇಹ ಅಥವಾ ಡಯಾಬಿಟಿಸ್ ಬಂತು ಅಂತಂದ್ರೆ ಅದು ಅಜನ್ಮ ನಮ್ಮ ಜೊತೆಗೆ ಇರುತ್ತದೆ ಅಂತ ಹೇಳಿ, ಅದು ಹೋಗುದಿಲ್ಲ ಅನ್ನುವಂಥದ್ದು ಏನದ ಅದನ್ನ ನಿರ್ವಹಣೆ ಮಾಡಬೇಕು, ಮೇಂಟೈನ್ ಮಾಡಬೇಕು, ಗುಳಿಗೆ ತಗೋತಾ ಇರಬೇಕು, ಈ ತರ ಒಂದು ನಂಬಿಕೆ ಅದ ಮತ್ತೆ ಅದು ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದೊಳಗ ಸಿರಿಧಾನ್ಯಗಳ ಮೂಲಕ ನಾವು ಯಾವ ರೀತಿ ಇದನ್ನ ನಿರ್ವಹಣೆ ಮಾಡಬಹುದಂತೀರಿ? ಸರ್, ಡೆಫಿನೆಟ್ಲಿ ಒಂದ್ಸರಿ ಶುಗರ್ ಬಂತಂದ್ರೆ ಹೋಗುದಿಲ್ಲ, ಬಿಪಿ ಶುಗರ್ ಲೈಫ್ ಟೈಮ್ ಇದು ಗುಳಿಗೆ ತಗೊಳ್ಳೇಬೇಕಂತ ಹೇಳಿ ಒಂದು ಇತ್ತು. ಶುಗರ್ ಮತ್ತು ಬಿಪಿ ಇವೆರಡೂ ಏನಂತಂದ್ರೆ ಜೀವನ ಶೈಲಿ ಒಳಗ ತೊಂದರೆ ಆದಾಗ ಮಾತ್ರ ಬರುವಂತಹ ಕಾಯಿಲೆ. ಇದು ಡಿಸೀಸ್ ಅಲ್ಲ, ಡಿಸ್ ಆರ್ಡರ್. ಯಾವಾಗ ನಾವು ರೀ ಆರ್ಡರ್ ಮಾಡ್ಕೊಳ್ತೇವೆ ನಮ್ಮ ದೇಹವನ್ನ, ಅವಾಗ ಇದು ಡಿಸ್ ಆರ್ಡರ್ ಇದ್ದಿದ್ದು ಆರ್ಡರ್ ಒಳಗೆ ಬಂದ್ಬಿಡುತ್ತದೆ. ಸೊ ಇವಾಗ ಡಯಾಬಿಟಿಸ್ ರಿವರ್ಸಲ್ದು ಎಷ್ಟು ಸಂಸ್ಥೆಗಳು ಕಮರ್ಷಿಯಲಿ ಅಡ್ವರ್ಟೈಸ್ ಮಾಡ್ತಾ ಇದಾವ ಅಂತಂದ್ರ ತುಂಬಾ ದೊಡ್ಡ ಮೊತ್ತದ ಪ್ಯಾಕೇಜ್ ಒಳಗ ಇಂತಹ ರೋಗಿಗಳನ್ನ ಹುಡುಕಿ ಅವ್ರಿಗೆ ಡಯಾಬಿಟಿಸ್ ರಿವರ್ಸಲ್ ಮಾಡಿಸ್ತೇವೆ ಅಂತ ಹೇಳಿ ಎನ್ರೋಲ್ ಮಾಡಿಸ್ಕೊಳ್ತಾ ಇದಾರೆ ಸರ್. ಸೊ ಮೊದ್ಲಾದ್ರ ಇದು ಶ್ರೀಮಂತರ ರೋಗ ಅಂತ ಹೇಳಿ ಅನ್ಸ್ಕೊಳ್ತಾ ಇತ್ತು. ಬಟ್ ಇವಾಗಿನ ಕಾಲದಾಗ ಒಂದ್ ಹೊಲದಾಗ ದುಡಿಯುವಂತ ರೈತಗನು ಸಹಿತ ಮಧುಮೇಹ ನಾವು ನೋಡ್ತಾ ಇದೀವಿ. ಸೊ ಅವರಿಗೆಲ್ಲ ದೊಡ್ಡ ದೊಡ್ಡ ಮೊತ್ತ ಕೊಟ್ಟು ಶುಗರ್ ರಿವರ್ಸಲ್ ಮಾಡುವಂತಹ ಕೆಲಸ ಅವ್ರಿಗೆ ಮಾಡ್ಕೊಳಕ್ ಆಗುದಿಲ್ಲ. ಇದ್ರೊಳಗೆ ದೊಡ್ಡ ಬ್ರಹ್ಮವಿದ್ಯೆ ಅನ್ನುವಂತದ್ ಏನಿಲ್ಲ ಸರ್. ಊಟದೊಳಗನ್ನ ನಾವು ಚೇಂಜಸ್ ಮಾಡಿಕೊಂಡು ಕೆಲವೊಂದಿಷ್ಟು ಜೀವನ ಶೈಲಿ ಬದಲಾವಣೆ ಮಾಡಿಕೊಂಡ್ರೆ ಇದನ್ನ ನಾವು ರಿವರ್ಸ್ ಮಾಡಬಹುದು ಅನ್ನುವಂತಹ ಸಂಶೋಧನೆಗಳು ತುಂಬಾ ಆಗ್ತಾ ಇದಾವ. ನನ್ನ ಕಡೆ ಬಂದಂತಹ ಎಷ್ಟೋ ಜನ ಮಧುಮೇಹ ರೋಗಿಗಳನ್ನ ಡಯಾಬಿಟಿಸ್ ರಿವರ್ಸಲ್ ಮಾಡಿ ಕೊಟ್ಟಿದ್ದೀನಿ ಸರ್. ನಾನು HbA1c 6 ಒಳಗಡೆ ಬರುವಂಗನೆ ಮಾಡಿದೀನಿ. ತುಂಬಾ ಹೈ ಡೋಸ್ ಇನ್ಸುಲಿನ್ ತಗೊಳ್ಳೋರು ಜಸ್ಟ್ ಟ್ಯಾಬ್ಲೆಟ್ ಬಂದ್ ನಿಂತ್ಕೊಂಡಿದ್ದಾರೆ. ದಿನಕ್ಕೆ ಒಂದ್ 10 ಟ್ಯಾಬ್ಲೆಟ್ ನುಂಗುವಂತಹವರು ಡೈಲಿ 1 ಟ್ಯಾಬ್ಲೆಟ್ ಮಾತ್ರ ಬಂದ್ ನಿಂತ್ಕೊಂಡಿದ್ದಾರೆ. ಪ್ರೀ ಡಯಾಬಿಟಿಸ್ ಅಂತಂದ್ರೆ HbA1c 6% ಇದ್ದವರು ಇಮಿಡಿಯೇಟ್ಲಿ ಮೆಡಿಸಿನ್ ಸ್ಟಾರ್ಟ್ ಮಾಡ್ದೇನೆ ನನ್ನ ಕಡೆನ ಬಂದು ಆಹಾರ ಶೈಲಿನ ಚೇಂಜ್ ಮಾಡಿಕೊಂಡು 6 ಒಳಗಡೆ ಬಂದು ಇವಾಗ ಟ್ಯಾಬ್ಲೆಟ್ ಇಲ್ದೇನೆ ರಿವರ್ಸ್ ಮಾಡ್ಕೊಂಡವರು ಇದಾರೆ ಸರ್. ಸೊ ಈ ರೀತಿ ಈಗ ತುಂಬಾ ಹೆದರುವಂತಹ ಅವಶ್ಯಕತೆ ಇಲ್ಲ. ಆದ್ರೆ ಮಧುಮೇಹ ನಾವು ಕಂಟ್ರೋಲ್ ಮಾಡಲಿಲ್ಲ ಅಂತಂದ್ರೆ ಒಳಗಡೆ ಎಲ್ಲ ಇಂಟರ್ನಲ್ ಆರ್ಗನ್ಸ್ ಅನ್ನು ಪ್ರೆಷರೈಸ್ ಮಾಡಿ ಅವುಗಳ ಕಾರ್ಯ ಸೌಂದರ್ಯವನ್ನ ತೊಂದರೆ ಮಾಡುವಂತಹ ಕೆಲಸ ಇದು ಶುಗರ್ ಮಾಡ್ತೈತಿ. ಸೊ ಈ ಶುಗರ್ ಕಂಟ್ರೋಲ್ ಮಾಡಲಿಲ್ಲ ಅಂತಂದ್ರೆ ಹೃದಯ, ಕಿಡ್ನಿ ಎಲ್ಲ ಇಂಟರ್ನಲ್ ಆರ್ಗನ್ ಅನ್ನು ಡ್ಯಾಮೇಜ್ ಮಾಡುವಂತಹ ಒಂದು ಕೆಪಾಸಿಟಿ ಈ ಶುಗರ್ ಇದೆ. ಅದಕ್ಕೆ ಯಾರು ಇದ್ರ ಬಗ್ಗೆ ಅಂದ್ರೆ ಅತಿಯಾದ ಹೆದರಿಕೆನೂ ತಗೊಳ್ಬಾರ್ದು, ಆಮೇಲೆ ಅತಿಯಾದ ನಿರ್ಲಕ್ಷ್ಯ ಭಾವನನು ಇಟ್ಕೋಬಾರ್ದು. ಅದ್ರೊಳಗೆ ಆಲ್ರೆಡಿ ನಾವು ಡಯಾಗ್ನೋಸ್ ಆಗಿದೆ ಅಂತಂದಾಗ ಅದ್ರ ಬಗ್ಗೆ ಎಚ್ಚೆತ್ತುಕೊಂಡು ಅದ್ರ ಏನ್ ಮಾಡಬೇಕು ಆ ಕೆಲಸ ಮಾಡಿದ್ವಿ ಅಂತಂದ್ರೆ ಡೆಫಿನೆಟ್ಲಿ ಇದನ್ನ ನಾವು ನಾರ್ಮಲ್ ಮಾಡ್ಕೊಳ್ಬಹುದು. ಬಹಳ ಒಳ್ಳೆ ಸುದ್ದಿ ಹೇಳಿದ್ರಿ ಅರುಣ ತಿಮ್ಮಪುರ ಅವರೇ. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಜಗತ್ತನ್ನ ಕಾಡುವಂತಹ ಒಂದು ಏನು ಡಿಸಾರ್ಡರ್ ಅಂತ ತಾವೇನಂದ್ರಿ, ಅದು ಮಧುಮೇಹ, ಡಯಾಬಿಟಿಸ್, ಅದಕ್ಕೆ ಎಲ್ಲರೂ ನಾವು ಅಂಜಿ ನಡೆಯುವಂತಹ ಒಂದು ಪರಿಸ್ಥಿತಿ ಸದ್ಯದ ಮಟ್ಟಿಗೆ ಅದ. ಈಗ ತಾವು ಹೇಳಿದ್ರಿ ಈ ಸಿರಿಧಾನ್ಯಗಳ ಮೂಲಕ ಒಂದು ದೊಡ್ಡ ಅಸ್ತ್ರ ಸಿಕ್ಕಂಗಾಗಿದೆ ನಮಗೆ, ಅದನ್ನ ರಿವರ್ಸಲ್ ಮಾಡೋದಕ್ಕೆ. ಬಹಳ ಒಳ್ಳೆ ಸುದ್ದಿಯನ್ನ ಹೇಳಿದ್ರಿ. ನಮ್ಮ ಏನು ಈ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತವರು ಬಹುಶಃ ಈ ಸಮಸ್ಯೆ ಇದ್ದವರು ಸಂತೋಷ ಪಡ್ತಾ ಇದ್ದಾರೆ ಅಂತ ಹೇಳಿ ನಾವು ಭಾವಿಸ್ತೀವಿ. ಅರುಣವ್ರೆ, ಯಾರಾದರೂ ತಮ್ಮ ಜೊತೆಗೆ ಈ ಬಗ್ಗೆ ವಿಚಾರ ಮಾಡಬೇಕು, ಚರ್ಚೆ ಮಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ನಂಬರ್ ಕೊಡ್ತೀರಿ? ಹಾ ಸರ್, 9916315524. ಆತ್ಮೀಯರೆ, ಅರುಣ ತಿಮ್ಮಾಪುರ್ ಅವರು ಹೇಳಿದಂತಹ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9916315524. ಈ ನಂಬರ್ಗೆ ತಾವು ಕಚೇರಿ ಸಮಯದೊಳಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದು. ಒಳ್ಳೇದು ಅರುಣ ತಿಮ್ಮಾಪುರ್ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ಶ್ರೋತೃಗಳ ಜೊತೆಗೆ ತಾವು ಯಾವ ರೀತಿ ನಾವು ಸಿರಿಧಾನ್ಯಗಳಿಂದ ನಮ್ಮ ಆರೋಗ್ಯವನ್ನ ಸುಧಾರಣೆ ಮಾಡಿಕೊಳ್ಳಬಹುದು, ಯಾವ ರೀತಿ ಸುಸ್ಥಿರವಾದಂತಹ ಒಂದು ಜೀವನವನ್ನ, ಆನಂದಮಯವಾದಂತಹ ಒಂದು ಜೀವನವನ್ನ ಸಾಗಿಸಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಉದಾಹರಣೆಗಳ ಜೊತೆಗೆ ಮಾಹಿತಿಯನ್ನ ನೀಡಿದ್ರಿ. ತಾವು ಸಮಯ ನೀಡಿ ನಮ್ಮ ಸ್ಟುಡಿಯೋಕ್ಕೆ ಬಂದು ನಮ್ಮ ಎಲ್ಲ ಶ್ರೋತೃಗಳ ಜೊತೆಗೆ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಈ ತನಕ ಸಿರಿಧಾನ್ಯಗಳ ಬಳಕೆಯಿಂದ ರೋಗಗಳ ನಿಯಂತ್ರಣ ಕ್ರಮ, ಈ ಕುರಿತು ಧಾರವಾಡದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಲ್ಲಿ ಸಂಶೋಧನಾ ಅಧಿಕಾರಿಗಳಾದ ಅರುಣ ತಿಮ್ಮಾಪುರ್ ಅವರೊಡನೆ ನಡೆಸಿದ ಮಾತುಕತೆಯನ್ನ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರೂಳಿ. ಮಿನಿ ಮಾಹಿತಿ ಕ್ಷಣದಲ್ಲಿ ಮಣ ಮಾಹಿತಿ. ರಾಸಾಯನಿಕ ಕೀಟನಾಶಕಗಳನ್ನು ಬಳಸದೆ ಕೇವಲ ಜೈವಿಕ ಕ್ರಮಗಳು ಅಂತಂದ್ರೆ ಪರತಂತ್ರ ಜೀವಿಗಳು, ಕೀಟಗಳು, ಇವುಗಳಿಂದ ನಮ್ಮ ಬೆಳೆಗಳ ಮೇಲೆ ಬರುವಂತಹ ಕೀಟಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗುಲ್ಬರ್ಗಾದ ಕೃಷಿ ಸಂಶೋಧನಾ ಕೇಂದ್ರದ ಕಾರ್ಯಕ್ರಮ ಸಂಯೋಜಕರಾಗಿರುವಂತಹ ಡಾ ರಾಜು ತೆಗ್ಗಳಿ ಅವರು ಹೆಂಗ್ ಹೇಳ್ತಾರೆ. ಟ್ರೈಕೋ ಗ್ರಾಮ ಪರತಂತ್ರ ಜೀವಿ ಅಂತ ಹೇಳ್ತೇವೆ. ಈ ಟ್ರೈಕೋ ಗ್ರಾಮ ಪರತಂತ್ರ ಜೀವಿಯು ಒಂದು ಜೇನುನೊಣಗೆ ಸೇರ್ತಕ್ಕಂತಹ ಒಂದು ಜಾತಿಗೆ ಸೇರ್ತಕ್ಕಂತಹ ಒಂದು ಕೀಟ. ಇದು ಪ್ರಮುಖವಾಗಿ ಏನ್ ಮಾಡ್ತೈತೆ ಅಂತಂದ್ರೆ, ಈ ಉಳಿದ ಕೀಟಗಳು, ಹಸಿರು ಕಾಯಿ ಕೊರಕದ ಕೀಟಗಳು, ಚಾಳೀಸ ಹುಳ ಅಂತ ಹೇಳ್ತಾರೆ, ಸ್ಪೋಡಪ್ಟರ ಕೀಟಗಳು, ಅಥವಾ ನಮ್ಮ ಕಬ್ಬಿನಲ್ಲಿ ಬರತಕ್ಕಂತ ಸುಳಿ ಕೊರಕದ ಕೀಟಗಳು, ಇಂಥ ಕೀಟಗಳ ತತ್ತಿಗಳಲ್ಲಿ ತನ್ನ ತತ್ತಿಯನ್ನಿಟ್ಟು ಅವುಗಳ ತತ್ತಿಯ ಒಂದು ಹಂತದಲ್ಲಿ ನಾಶ ಮಾಡತಕ್ಕಂತಹ ಒಂದು ಕೀಟಗಳು. ಈ ಕೀಟಗಳನ್ನು ನಾವು ಸಾಮಾನ್ಯವಾಗಿ ಬದನೆ ಬೆಳೆಯೊಳಗೆ ಅಥವಾ ಕಬ್ಬಿನ ಬೆಳೆಯಲ್ಲಿ ಅಥವಾ ಟೊಮ್ಯಾಟೊ ಬೆಳೆಯಲ್ಲಿ ನಾವು ಉಪಯೋಗ ಮಾಡ್ಕೋಬಹುದು. ಇದು ಪ್ರತಿ ಎಕರೆಗೆ 100,000 ಈ ಕೀಟಗಳನ್ನು ಬಿಡಬೇಕಾಗ್ತದೆ. ಈ ಕೀಟಗಳು ದೊರೆಯುವ ಸ್ಥಳ ಜೈವಿಕ ನಿಯಂತ್ರಣಾಲಯ, ಇಲ್ಲೇ ಗುಲ್ಬರ್ಗಾದಲ್ಲಿ ಜೇವರ್ಗಿ ರೋಡ್ ನಲ್ಲಿ ಇರತಕ್ಕಂತಹ ಜೈವಿಕ ನಿಯಂತ್ರಣಾಲಯ ಅಂತ ಹೇಳಿ ಒಂದು ಪ್ರಯೋಗಾಲಯ ಇದೆ, ಅಲ್ಲಿ ಈ ಕೀಟಗಳು ಸಿಗ್ತವೆ. ಅದಕ್ಕೆ ಇಂಥ ಕೀಟಗಳನ್ನು ನಾವು ಉಪಯೋಗಿಸಿದರೆ ಕೀಟನಾಶಕಗಳನ್ನು ಉಪಯೋಗಿಸುವುದನ್ನು ಕಡಿಮೆ ಮಾಡಬಹುದು. ಮಿನಿ ಮಾಹಿತಿ ಕೇಳಿದ್ರಿ. ಈಗ ಹನುಮಂತ ಬಾಯಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳೋಣಂತ. ಸೌವ ತಂಗೆ ಹಾಲ ಕಾಸೆ ನಿಂದ ಕೆಟ್ಟ ಮನಸೆ, ಹಾಲ ಕಾ ಇದೇ ಕಲಾವಿದರಿಂದ ಇನ್ನೊಂದು ಭಜನೆ ಪದ. ಬ್ರಹ್ಮಾನಂದ ಘನ ಸುಖವು, ಬ್ರಹ್ಮಾನಂದ ಘನ ಸುಖವು, ಬ್ರಹ್ಮಾನಂದ ಘನ ಸುಖವು, ಒಂದು ದೇವ ಆರು ಕಮಲದ ಒಂದು ದೇವ